ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಹುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ. ಮರಿದೆ ಹೆಲ್ಮೆಟ್ ಹಾಕೊಂಡು ಹೋಗ್ರಿ. ಹೆಲ್ಮೆಟ್ ಆಗಿ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ಮ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ದಾಂಡೇಲಿಯ ರಾಮಪುರದ ಬಾಪು ಮಾರುತಿ ಮಿರಾಶಿ ಇವರೊಂದಿಗೆ ತರಕಾರಿ ಕೃಷಿ ಹಾಗೂ ಮೀನು ಸಾಕಾಣೆ ಈ ವಿಷಯವಾಗಿ ಸಂದರ್ಶನವಿದೆ. ಬಾಬು ಮಾರುತಿ ಮಿರಾಶಿಯವರೇ ನಮಸ್ಕಾರ. ನಮಸ್ಕಾರ ಸರ್. ನಾವು ಬಾಬು ಮಾರುತಿ ಮಿರಾಶಿ ಸಾಕಿನ ಮೊದಲಿಗರ ಹೊಲ ರಾಮಾಪುರ ಐತಿ ಸರ್. ರಾಮಾಪುರದವ್ರು ನೀವು ಸರ್. ಈಗ ಕಳೆದ ಒಂದು 3 ದಶಕಗಳಿಂದ, ಅಂದ್ರೆ ಹೆಚ್ಚು ಕಮ್ಮಿ 30 ವರ್ಷಗಳಿಂದ ನೀವು ತರಕಾರಿ ಕೃಷಿಯನ್ನ ಮಾಡ್ತಾ ಇದ್ರಿ ಅಂತ ಕೇಳಿದ್ವಿ. ಹೇಳಿ, ತರಕಾರಿ ಕೃಷಿ ಹೇಗೆ ಅನಿಸ್ತಾ ಇದೆ ನಿಮಗೆ? ತರಕಾರಿ ಭಾಳ ಚಲೋ ನಡೀತಿದ್ರಿ ಸರ್. ಈಗ ಅವಾಗ ಏನಾಗಿದ್ರಿ ಸರ್, ನಾವು ಸ್ವಲ್ಪ ಸ್ವಲ್ಪ ಮಾಡಿದ್ರಿ 37 ವರ್ಷ ಹಿಂದಿಂದ. ಈಗ 5 ವರ್ಷ ಆದಲ್ಲ ಹೆಚ್ಚಿಗೆ ಮಾಡಾಕತ್ತೆ ನಾವು. ಏನೇನು ತರಕಾರಿ ಬೆಳಿತೀರಿ? ಹೆಚ್ಚಿಗೆ ಅಂದ್ರೆ ಸರ್, ಹೆರಿಕಾಯಿ ಬೆಳಿತೇನೆ 5-5 ಎಕರೆ. ಹೀರೆಕಾಯಿ 5 ಎಕರೆ ಹೀರೆಕಾಯಿ ಮೊದಲ ನಾವು ಒಂದು ಮಾಡಿದ್ರಿ. ಈಗ 5 ವರ್ಷ ಹಿಂದಿಂದ ಸ್ವಲ್ಪ 1 ಎಕರೆ ಮಾಡಿದ್ರಿ. 1 ಎಕರೆ ಒಳಗೆ ಸರ್ 2,30,000 ಆಗಿತ್ತು. 8 ವರ್ಷ ಮತ್ತು ಸ್ವಲ್ಪ 2 ಎಕರೆ ಮಾಡಿದ್ರಿ. 2 ಎಕರೆ ಒಳಗೆ 8,40,000 ಆಗಿದ್ರಿ. ಮತ್ತು 8 ವರ್ಷ ಮರನೇ ವರ್ಷ 5 ಎಕರೆ ಮಾಡಿದ್ರಿ. 5 ಎಕರೆ ಒಳಗೆ 15 ತಾರೀಕು ಚಾಲು ಆಗಿದ್ರಿ. 15-16 ತಾರೀಕು ಮಾರ್ಕೆಟ್ ಕಳಿಸಿದ್ರಿ ಬೆಳಗಾವ. ಬೆಳಗಾವ SIT ಆನಂದು SIT ಐತಿ, ಆನಂದು SIT ಅಲ್ಲೇ ದುಕಾನ ಐತ್ರಿ, ಅಲ್ಲೇ ಹಚ್ತೇನೆ ನಾವು. ಮತ್ತು ಆವಾಗ ಮಸ್ತ್ ಸುಗ್ಗಿ ಆಗಿದ್ರಿ, ಚಲೋನ ಮಾರ್ಕೆಟ್ ಸಿಕ್ಕಿದ್ರಿ. ಆ ವರ್ಷ ದೀಡ್ ತಿಂಗಳ ಒಳಗೆ 1,60,000 ಬರೀ ದೀಡ್ ತಿಂಗಳ ಕಮಾಯಿ ಮಾಡಿದ್ರಿ ಆ ವರ್ಷ. ಅಂತೂ ನಿಮಗೆ ತರಕಾರಿ ಕೃಷಿ ಹಿಡಿಸಿದೆ. ಹೌದು. ಸರಿ, ಈಗ ಈ ತರಕಾರಿ ಕೃಷಿ ಮಾಡೋದಕ್ಕಿಂತ ಮೊದಲು ಭೂಮಿಯ ಸಿದ್ಧತೆ ಎಲ್ಲ ಹೇಗೆ ಮಾಡ್ಕೊಳ್ತೀರಿ? ಯಾವಾಗ ಬಿತ್ತನೆ ಮಾಡ್ತೀರಿ? ಯಾವಾಗ ನಾಟಿ ಮಾಡ್ತೀರಿ ಹೇಳಿ ಸರ್. ನಾವು ಏನು ಮಾಡ್ತೇವೆ ಗೊತ್ತಿದ್ರಿ? ಮೊದಲು ನಾವು ನವಂಬರ್ ಡಿಸೆಂಬರಲ್ಲೇ ಎಲ್ಲ ಕ್ಲೋಸ್ ಮಾಡ್ತೀರಿ ಭೂಮಿ. ಕ್ಲೋಸ್ ಮಾಡಿ ಜನವರಿ ಮೊದಲು ಭತ್ತ ಬೆಳಿತಿದ್ರಿ? ಭತ್ತ ಬೆಳಗಿಲ್ರಿ. ಹಂಗೆ 3 ಪಿಕ್ ತೆಗಿತೇವೆ ನಾವು. ಒಂದು ಸಲ ಮಲ್ಚಿಕ್ ಬೆಡ್ ಮಾಡಿದ್ರೆ 3 ಪಿಕ್ ತೆಗಿತೇವೆ ನಾವು. ಹಂಗೆ 1 ಪಿಕ್ ನಾವು ಬೆಡ್ ಹಾಕೋಂಗಿಲ್ಲ. ಎಲ್ಲ ಡ್ರಿಪ್ ಮುಖಾಂತರ ನೀರು ಎಲ್ಲೇ ಹೋಗ್ತಿದ್ದೀನಿ ನಮ್ಗೆ ಗೊತ್ತಾಗೋಂಗಿಲ್ಲ. ಎಲ್ಲ ಗೆಟವಾಲ್ ತಿರ್ಗೋದು. ಆ ಟೈಪ್ ಸಿಸ್ಟಮ್ ಐತಿ ನಮ್ದು. 6 ಎಕರೆ ಒಳಗೆ ಎಲ್ಲ ಗೆಟವಾಲ್ ಐತಿ. ಮತ್ತು ಏನು ಮಾಡ್ತೇವೆ ನಾವು, ಎಲ್ಲ ಬಿಚ್ಚ ಕೇಸ ಮಂಟಪ ಗಿಂಟಪ ಎಲ್ಲ ಬಿಚ್ಚ ಕೇಸ. ಆಮೇಲೆ ಏನು ಮಾಡ್ತೇವೆ ನಾವು, ಬಿಚ್ಚ ಕೂಡಲೇ ಎಲ್ಲ ಬೈಲು ಮಾಡ್ತೇನೆ ಭೂಮಿ. ಮತ್ತು ಭೂಮಿಯಾಗೆ ನಮ್ದು ಪದಾರ್ಥ ಬೇಕಲ್ಲ, ಹಂಗೆ ಬರೋಂಗಿಲ್ಲರಿ ಕಾಯಿಪಲ್ಲೆ ಆರೋಗ್ಯ. ಮತ್ತು ನಾವು ಏನು ಮಾಡ್ತೇವೆ ರೀ, ಜಿಂಕ್, ಬೋರಾನ್, ಮ್ಯಾಗ್ನಿ, ಸಲ್ಫೇಟ್, ಸುಣ್ಣ ಎಲ್ಲ ಥರದ ನಾವು ಕರೆಕ್ಟ್ ಮೇಂಟೆನೆನ್ಸ್ ಮಾಡಿ ಆಮೇಲೆ ನಾವು ನೆಲ ಮತ್ತು 3 ತಿಂಗಳು ನಾವು ಎಲ್ಲ ಒಣಗ್ತೈತ್ರಿ. ಒಣಕ್ಯಾಸ್ ಆಮೇಲೆ ಹದ ಮಾಡಿ ಬೆಡ್ ಮಾಡ್ತೀರಿ. ಬೆಡ್ ಮಾಡಕ್ಯಾಸ್ ಮತ್ತು ಬೆಡ್ ಮಾಡೋದ್ರ ಬಗ್ಗೆ ಹೇಳಿ, ಎಷ್ಟು ಸೈಜಿನ ಬೆಡ್ ಇರ್ತದೆ ಮತ್ತು ಈ ಡ್ರಿಪ್ಪನ್ನು ಹಾಕೋದ್ರ ಬಗ್ಗೆ ಎಲ್ಲ ಹೇಳಿ. 5x5 ಅಳಂದೆ ಆಳ 3 ಫುಟ್ ಮತ್ತು ಗುಟಾಂದ ಗುಟ 6 ಫುಟ್ ಆ ಟೈಪ್ ಮಾಡ್ತೀರಿ ಬೆಡ್ ಮಾಡೋದು. ಅದ್ರ ಎಲ್ಲ ಒಂದು ಮಿಷಿನ್ ಐತ್ರಿ ಬೆಡ್ ಮಾಡೋದು ಆ ಟ್ರ್ಯಾಕ್ಟರ್ಲೇ. ಮೊದಲು 1 ವರ್ಷ ನಾವು ಮನುಷ್ಯ ತೊಗೊಂಡು ಬಂದಿದ್ರಿ ಮಾಡಿದ್ರಿ. ಮನುಷ್ಯ ಎಲ್ಲ ಪೂರ್ತಿ 5 ಎಕರೆ ಒಳಗೆ ಎಲ್ಲ ಗುಂಪಿ ಮಣ್ಣು ಮಾಡಿ ಜಮಾ ಸಾಕು ಸಾಕಾಗಿದ್ರಿ. ಅದರ ಸಲುವಾಗಿ ಒಂದು ಟ್ರ್ಯಾಕ್ಟರ್ಲೇ ಮಿಷಿನ್ ಐತಲ್ಲ. ಈಗ ಟ್ರ್ಯಾಕ್ಟರಲ್ಲಿ ಬೆಡ್ ಮಾಡೋದಕ್ಕೂ ಮನುಷ್ಯರನ್ನ ಕೂಲಿ ಆಳುಗಳನ್ನು ಇಟ್ಕೊಂಡು ಮಾಡೋದಕ್ಕೆ ಏನು ವ್ಯತ್ಯಾಸ ಇದೆ? ಎಷ್ಟು ಸುಲಭ ಆಗ್ತದೆ ಮಿಷಿನ್? ಒಂದು ಬರೇ 15 ದಿನ ಮಡಿ ಮಾಡೋಕ್ಕೆ ಅವಾಗಾಗಿದ್ರಿ. ಮತ್ತೀಗ ಆಳನುಗಳು ಬರಕ್ಕೆ ಸಿಗಲ್ಲ. 15 ದಿನ ಮಾಡೋದು ಬರೇ 10 ತಾಸು ಒಳಗೆ ಆಗ್ಬಿಡ್ತೀರಿ ಸರ್. ಆಟೆ ಭಾಳ ಚಲೋ ರೀ, ಎಲ್ಲ ಅನುಕೂಲ ಐತ್ರಿ. ಈಗ ಏನು ರೀ ಸುಲಭ ಐತ್ರಿ. ಈಗ ರೊಟ್ರ ಗಿಟ್ರ ಬಂದಿದ್ದಲ್ಲ, 10 ಜೋಡಿ ತೊಗೊಂಡು ಬಂದಿದ್ದು ರೆಂಟಿ ಹೊಡೆದು ಬರೇ 1 ದಿನ ಒಳಗೆ ರೊಟ್ರ ಮಾಡಿ ಎಲ್ಲ ಹದ ಮಾಡಿಬಿಟ್ಬಿಡ್ತಾರೆ ಸರ್. ಭಾಳ ಖುಷಿ ಐತಿ ಈಗ ಸದ್ಯ ಮಾಡೋದು, ಅಪರೂಪ ಐತಿ. ಆಮೇಲೆ ಈಗ ಬೆಡ್ ಮಾಡೋದಕ್ಕಿಂತ ಮೊದಲು ಏನಾದರೂ ಗೊಬ್ಬರ ಹಾಕ್ತೀರಾ ಮಣ್ಣಿಗೆ? ಮಣ್ಣಿಗೆ ಗೊಬ್ಬರ ಇದು ಸಗಣಿ ಗೊಬ್ಬರ ಬೆಡ್ ಮಾಡಿ ಮತ್ತು ಒಂದು ಸಲ ರೆಂಟಿ ಹೊಡಿತೇನೆ. ರೆಂಟಿ ಹೊಡೆದ ಕೇಸ್ ಮತ್ತು 16 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರ ತೊಗೊಂಡು ಬರ್ತೇವೆ ನಾವು. 16 ಟ್ರ್ಯಾಕ್ಟರ್ 5 ಎಕರೆಗೆ 16 ಟ್ರ್ಯಾಕ್ಟರ್ ನಮ್ದು ಎಮ್ಮಿನ ಐತಿ, 2-3 ಎಮ್ಮೆ ಐತಿ. ಮತ್ತು ಬೇರೆ ಕಡೆ ತೊಗೊಂಡು ಬಂತೀನಿ. ಮತ್ತು ಸ್ವಲ್ಪ ಕೋಳಿ ಗೊಬ್ಬರನ ತೊಗೊಂಡು ಬಂದಿದ್ದೀನಿ. ಆ ಕಾಯಿಪಲ್ಲೆ ಕೋಳಿ ಗೊಬ್ಬರ ಅದು ಭಾಳ ಚಲೋ ಬರ್ತೈತೆ ರೀ. ಮತ್ತು ಸ್ವಲ್ಪ ಎಲ್ಲಿ ಸಿಕ್ಕರೆ ಕುರಿ ಗೊಬ್ಬರನ ತೊಗೊತೈತಿ ಎಲ್ಲ ಹಾಕಿ ಮತ್ತು ಬೆಡ್ ಮೇಲೆ ಹಾಕಿ ಮತ್ತು ಬೆಡ್ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿ ಮಂದಿ ತೊಗೊಂಡು ಸ್ವಲ್ಪ ಉಳುಮೆ ಮಾಡ್ತೇನೆ. ಆಮೇಲೆ ಮತ್ತು ಏನು ಮಾಡ್ತೇನೆ ಸರ್ ಅಂದ್ರೆ ಮತ್ತು ಟ್ಯೂಬ್ ಹೊಡಿ ಹಾಕ್ತೇನೆ. ಪೈಪ್ಲೈನ್ ಹಾಕಿ ಮತ್ತು ಪೈಪ್ಲೈನ್ ಚಾಲು ಮಾಡ್ತೇನೆ. ಎಲ್ಲೇ ಸ್ವಲ್ಪ ಸಿಗಾಗಿಗ ಬಿತ್ತೇನ್ರಿ, ಚಾಲು ಮಾಡಿ ಮತ್ತು ಒಂದು ಗುಟ ತೊಗೊಂಡು ಟಿಂಗ್ ಟಿಂಗ್ ಟಿಂಗ್ ಹೊಡೆದ ಕೇಸ್ ಮತ್ತು ಎಲ್ಲಿದ್ರೆ ಸಿಗಾ ಬಿತ್ತಿರಲ್ಲ ಅದು ಚಾಲು ಮಾಡಿ ಆಮೇಲೆ ಬೆಡ್ ಹಾಕಿ ಮಲ್ಸಿಂಗ್ ಮಾಡಿಬಿಡ್ತೇನೆ. ಮಲ್ಸಿಂಗ್ ಸ್ವಲ್ಪ ಹೇಳಿ, ಈಗ ಬೆಡ್ಡಿಂಗ್ ಮಾಡಿದ ನಂತರ ನೀವು ಮಲ್ಚಿಂಗ್ ಮಾಡ್ತೀರಿ, ಜೊತೆಗೆ ಡ್ರಿಪ್ ಲೈನನ್ನು ಕೂಡ ಹಾಕ್ತೀರಿ. ಇದೆಲ್ಲ ಹೇಗೆ ಮತ್ತು ಎಷ್ಟು ಖರ್ಚು ಬರ್ತದೆ? ನೀವೇ ಹಾಕುವಂಥದ್ದು ಅಥವಾ ಡ್ರಿಪ್ ಹಾಕ್ಲಿಕ್ಕಂದ್ರೆ ಜನ ಬರ್ತಾರೆ? ದಿನನಿತ್ಯ ಮಂದಿ ಬಿದ್ರೋಳಿ ಮಂದಿ ಬರ್ತೈತೆ ನಮ್ಮಲ್ಲೇ ಹೊಲದಾಗ. ಬಿದ್ರೋಳಿ ಮಂದಿ ನಾವು ಬಾಂಡ್ ಮಾಡಿದ್ದೈತು 5 ವರ್ಷದ್ದು. 5 ವರ್ಷ ಕಂಟಿನ್ಯೂ ಬರ್ತೈತೆ ಸರ. ಯೇಸು ಒಂದು ಐತಿ, ಮಾರುತಿ ಒಂದು, ಗುಲಾಬಿ ಒಂದು, ಮತ್ತು ಪುಲ್ಯಾಕ ಒಂದು, ಮತ್ತು ರೇಣುಕ ಒಂದು, ಮತ್ತು ಗೀತವ ಒಂದು. ಆ ಟೈಪ್ 7 ಮಂದಿ ಕರೆಕ್ಟ್ ದಿನನಿತ್ಯ ಬರ್ತಿದ್ರಿ. ಕರೆಕ್ಟ್ 9 ಗಂಟೆ 9:30 ಗಂಟೆ ಮಟ್ಟ ಕರೆಕ್ಟ್ ಹೊಲ್ದಾಗ ಮುಟ್ತಿದ್ರಿ. ಎಲ್ಲೇ ಹೋಗೋಂಗಿಲ್ಲ ರೀ ಪಾಪಿ, ಭಾಳ ಒಳ್ಳೆ ಮನುಷ್ಯ ಹೌದು ನಂಬರ್. ಅದರ ಸಲುವಾಗಿ ನಾವು ಮಾಡೋಕೆ ಚಾಲು ಮಾಡಿ, ಇಲ್ಲದ್ರೆ ಮಂದಿ ಸಿಗೋದು ಭಾಳ ಕಷ್ಟ ಐತೆ ರೀ. ಈಗ ನೀರಾವರಿ ವ್ಯವಸ್ಥೆ ಫುಲ್ ಡ್ರಿಪ್ನಲ್ಲಿ ಹೋಗ್ತದೆ, ಡ್ರಿಪ್ ಗೊತ್ತಾಗೋಂಗಿಲ್ಲ ರೀ. ಹಾಂ, ಈಗ ದಿವಸಕ್ಕೆ ಎಷ್ಟು ನೀರು ಕೊಡಬೇಕು? 6 ಎಕರೆ ಅಂದರೆ ಒಂದು ಸಾಧಾರಣ ಬೋರ್ ಐತಲ್ಲ. ಈಗ 3 ತಾಸು ಅಕಾಡಸೆ, 3 ತಾಸು ಇಕಾಡೆ, 3 ತಾಸು ಇಕಾಡೆ, ಒಂದು ಮುಖಾಂತ ಹೇಳ್ತೀವಿ ನಾವು. 3 ತಾಸು ಡ್ರಿಪ್ ಮಾಡ್ಕೊಂಡು ಇರ್ತೇನೆ. ಮತ್ತು ಖುಷಿಯಲ್ಲೇ ಹೋಗ್ತೈತ್ರಿ ನೀರನ್ನು. ಹಾಂ, ಈಗ ಬಿತ್ತನೆ ಬೀಜ ಹಾಕಬೇಕಿದ್ರೆ, ಈಗ 5 ಎಕರೆಗೆ ನೀವು ಹೀರೇಸ್ ಬೀಜ ಹಾಕಬೇಕಿದ್ರೆ ಎಷ್ಟು ಬೀಜ ಬೇಕು? ಎಷ್ಟು ಕಿಲೋ ಅಂದ್ರೆ ಸುಮಾರು 1.5 ಕಿಲೋ ಬೇಕು ಹೀರಿ ಬೀಜ. 1.5 ಕಿಲೋ ಹೀರಿ ಬೀಜ ಎಷ್ಟದು? 1.5 ಕಿಲೋ 1.5 ಕೆಜಿ. 1.5 ಕಿಲೋ ಅಂದ್ರೆ ಅಂದಾಜು ಪಾಕಿಟ್ 1 ಕಿಲೋಗೆ 50 ಗ್ರಾಮ್ ಪಾಕಿಟ್ ಬರ್ತೈತೆ. 50 ಗ್ರಾಮ್ ಪಾಕಿಟ್. ಇದು ಕಂಪ್ನಿ ಬೀಜವ ಹೇಗೆ? ಕಂಪ್ನಿ ಬೀಜ, ನಾಗಾ ಬೀಜ ಕಂಪ್ನಿ ಬೀಜ. ನಾಗಾ ಫೇಮಸ್ ಕಂಪ್ನಿ ಇದು. ಆ ನಾಗಾ ಹೀರಿ ಬೀಜ ನಂಬರ್ 1. ಈ ಹೀರೆಕಾಯಿ ದೊಡ್ಡದು ಉದ್ದದ್ದು ಬರ್ತದೆ, ಚಿಕ್ಕದ್ದು ಬರ್ತೈತೆ ರೀ? ನಾವು ಹೈದರಾಬಾದ್ ಕಳಿಸ್ತೇನೆ. ಬೆಳಗಾವಿ ಮಾರ್ಕೆಟ್ ಹೋಗ್ತೈತೆ ರೀ. ಆ ಆನಂದ್ SIT ಅಂದಿದ್ದಲ್ಲ, SIT ಮಾಲು ಹೋಗ್ತೈತೆ ರೀ ಆನಂದು SIT. ಅಲ್ಲಿಂದ ಮತ್ತು ಹೈದರಾಬಾದ್ ಪಾರ್ಟಿಗೆ ಕಳಿಸ್ಬಿಡ್ತಾರೆ. ಫೇಮಸ್ ತುಂಬಿದೆ ನಾವು ತುಂಬೋದ್ರೆ ಬಾಕ್ಸಲ್ಲಿ. ಸರ್, ಈಗ ಡ್ರಿಪ್ಪಲ್ಲಿ ಗೊಬ್ಬರ ಕೊಡೋದ್ರ ಬಗ್ಗೆ ಹೇಳಿ, ಯಾವ ರೀತಿ ಗೊಬ್ಬರ ಕೊಡ್ತೀರಿ? ಎಷ್ಟು ಡ್ರಿಪ್ ಮುಖಾಂತರ ನಾವು ಇನ್ನೂ ಇನ್ಸುರಿ ಮಾಡಿಲ್ಲ, ನಾವು ಕೈಯಲ್ಲಿ ಹಾಕ್ತೇನೆ ಪ್ರಮಾಣ ಹಾಕಿ. ಇನ್ಸುರಿಗೆ ಹೆಂಗದ ಹೆಸಿಗೆ ಹೋಗ್ತೀರಿ ಹೆಂಗ ಹೆಸಿಗೆ, ನಾವು ಕೈಲೆ ಪ್ರಮಾಣ ಹಾಕೊಂಡು ಹೋಗ್ತೇವೆ ನಾವು ಕೈಲೆ. ಈಗ ಬಳ್ಳಿ ಸ್ವಲ್ಪ ಎತ್ತರ ಬಂದ ಮೇಲೆ ಏನು ಮಾಡ್ತೀರಿ? ಹೋಗ್ಲಿಕ್ಕೆ ಆಗ್ತೈತಲ್ಲ, ಅನುಕೂಲ ಆಗ್ತೈತೆ ರೀ. ನಂಬರ್ 1 ಅನುಕೂಲ ಆಗ್ತೈತೆ ರೀ. ಹಾಂ, ಆ ಟೈಪ್ ಸಿಸ್ಟಮ್ನ ಮಾಡ್ತೇನೆ. ಮಾಡೋದಂದ್ರೆ ಪ್ಲಾನ್ ಪ್ರಕಾರ ಮಾಡ್ತೇನೆ. ಒಂದು ಬೆಡ್ಡಿಂದ ಒಂದು ಬೆಡ್ಡಿಗೆ ಒಂದು 2 ಫೀಟ್ ಆಗಲ್ಲ? ಅಲ್ಲ 5 ಫುಟ್. 5 ಫುಟ್ ಬೆಡ್ಡಿಂದ ಬೆಡ್ಡಿದ 4 ಫುಟ್ ಮಲ್ಸಿಂಗ್ ಇರ್ತೈತೆ ರೀ. 4 ಒಳಗೆ 3 ಫುಟ್ ಇರ್ತೈತೆ ರೀ ಮಣ್ಣು ಹಾಕಿ. ಅವಕಾಶ ಆರಾಮ ಅವಕಾಶ ಐತೆ. ಮತ್ತು ಈ ವ್ಯವಸ್ಥೆ ಎಲ್ಲ ಹೇಗೆ? ಚಪ್ಪರ 7 ಫುಟ್ ಲೈನ್ ಮಿಸಿಲ್ಲ, ನಾವು ಕಟ್ತೇನೆ. ದಾರ ಕಟ್ಟಿ ಮತ್ತು ಹಿಂಗೆ ಆಡ ಕಟ್ಟಿ ತಂತಿ, ಟಾಟಾ ತಂತಿ ನಂಬರ್ 1. ಒಳ್ಳೆಯ ತಂತಿನ ಹಾಕ್ಕೊಂಡಿದ್ರಿ. 5 ವರ್ಷ ಏನಾಗಲಿಲ್ಲ? 10 ವರ್ಷ ಟಾಟಾ ತಂತಿ ಇದೆ. ಸರಿ, ಈಗ ಒಂದ್ಸರಿ ಚಪ್ಪರ ಹಾಕಿದ ಮೇಲೆ ಅದರಲ್ಲಿ ನಿಮ್ಗೆ ಈ ಮೂರು ಪಿಕ್ ತೆಗಿತೇನೆ. ಹಾ, ಇದಕ್ಕೆ ಮೇಲೆ ಕಳಿಸ್ಲಿಕ್ಕೆ ಏನು ದಾರ ಕಟ್ತೀರಾ? ದಾರ ಕಟ್ತೇನೆ, ದಾರ ಎಲ್ಲ ದಾರ ಕಟ್ತೇನೆ ಚೆನ್ನಾಗಿ. ದಾರ ಇದು ಹಗ್ಗಲ ಬಳ್ಳಿ ಅಂದ್ರೆ ದಾರ ಅಲ್ಲೇ ಹೋಗ್ತೈತಿ ರೀ, ಸುತ್ತಳಿ ಕಟ್ತೇನೆ ಹಗಲ ಬಳ್ಳಿಗೆ. ಆ ಹಿರಿ ಬಳ್ಳಿಗೆ ಒಂದು ಟಪ್ಪಲೆ ಟಪ್ ಟಪ್ಪಲೆ ಟಪ್ ದಾರ ಕಟ್ಟಕೇಸ್ ಹೋಗ್ತೈತಿ ರೀ ಮ್ಯಾಲ. ಆಮೇಲೆ ಈಗ ಇದಕ್ಕೆ ಬರುವಂಥ ಒಂದು ಕೀಟ ರೋಗಗಳ ಬಗ್ಗೆ ಹೇಳಿ, ಏನೇನು ಸಮಸ್ಯೆಗಳು ಬರ್ತವೆ ಮತ್ತು ಯಾವ ರೀತಿ ಇವುಗಳನ್ನು ನಿರ್ವಹಣೆ ಮಾಡ್ತೀವಿ? ನಾವು ನೋಡ್ಕೊಂಡಿರ್ತೇನೆ, ಸಣ್ಣ ಕುಸುವ ಹೊಟ್ಟೆಗಿಂದ ಅವ್ವ ಕುಸುಗೆ ಜೋಪಾನ ಮಾಡ್ತಾರಲ್ಲ, ಆ ಟೈಪ್ ಜೋಪಾನ ಮಾಡ್ತೇವೆ ನಾವು ಕಾಯಿಪಲ್ಲೆಗೆ. ಹೆಂಗಾರ ಮಾಡೋಂಗಿಲ್ಲರಿ ನಾವು. ಏನೇನು ಸಮಸ್ಯೆ ಬರ್ತದೆ? ಏನಾರ ಹಳದಿ ರೋಗ, ಏನೇನಾರ ಸ್ವಲ್ಪ ಸಣ್ಣ ಸಣ್ಣ ಹುಳಗಿಳ ಇದ್ರೆ ನಾವು ಒಂದೊಂದು ಸಲ ರಾತ್ರಿ ಹಣ್ಣು ನೋಣಲ್ಲ ಬರ್ತದೆ ಅಂತ ಹೇಳ್ತಾರಲ್ಲ, ಹಣ್ಣು ನೋಣಾಗಿ ನಾವು ಕಟ್ತೇನೆ ನೋಡಿ. ಅದು ಕರೆಕ್ಟ್ ನಿಮ್ಮ ಪ್ರಶ್ನೆ ಕೇಳಿದ್ರು. ಹಣ್ಣು ನೋಣಾಗಿ ಏನು ಮಾಡ್ತೇವೆ ನಾವು, ಒಂದು ಚಾಕ್ಲೇಟ್ ಸಿಗ್ತೈತೆ ರೀ, ಆ ಡಬ್ಬೆ ಮಾವಿನ ಹಣ್ಣಿಗೆ ಕಟ್ಟೋದು ಡಬ್ಬೆ ಇರ್ತದೆ. ಹಾಂ, ಅದು 5 ಎಕರೆಗೆ ಸುಮಾರು 50-100 ಮಟ್ಟ ಕಟ್ತೇವೆ ನಾವು, 100 ಮಟ್ಟ ಕಟ್ತೇನೆ. ಅದ್ರಾಗ ಹುಳ ಇದು ತುತ್ತು ನೋಡಮ್ ಕಟ್ತಿರಲ್ಲ, ಅದು ಅದ್ರಾಗ ಬಿದ್ದ ಕೆಲಸ ಆಯ್ತೈತೆ ರೀ. ಚಲೋ, ನಂಬರ್ ಒಂದು ಅದು, ಅದು ಕಂಪ್ನಿ ತೆಗ್ದಾರಲ್ಲ ಅದು ಬಕ್ಷಸ್ ಕೊಡ್ಬೇಕು. ಅದು ಒಂದು ರುಟರ್ ಒಂದು, ಮತ್ತು ಅದು ಒಂದು ನಂಬರ್ ಒಂದು ರೀ. ಇದು ರುಟರ್ ಗಿಟರ್ ಏನು ರೀ ಇದು ಮನುಷ್ಯ? ಇದನ್ನ ಈ ಫೆರಮೋನ್ ಟ್ರ್ಯಾಪ್ ಹಾಕುವುದರಿಂದ ನಿಮ್ಗೆ ಸಿಂಪರಣೆ ಅವಶ್ಯಕತೆ ಬರುತ್ತೆ? ಕಡಿಮೆ ಕಡಿಮೆ ಸ್ವಲ್ಪ ಕಡಿಮೆ. ಹಾಂ, ತುತ್ತು ಮಾಡುವುದು ಎಲ್ಲ ಸಾಯ್ತೈತಲ್ಲ ಅದು ಕಡಿಮೆ ಬಹಳ. ಅದು ಆದ್ರೂ ಸಿಂಪರಣೆ ಮಾಡ್ಬೇಕಾಗ್ತದ? ಏನ ಸ್ವಲ್ಪ ಏನಾರ ಪ್ರಯೋಜನ ಮಾಡ್ಬೇಕು ಸರ್, ಸ್ವಲ್ಪ ಹೆಚ್ಚಿಗೆ ಹಾಕೋಂಗಿಲ್ಲ, ಸ್ವಲ್ಪ ಏನಾರ ಪ್ರಯೋಜನ ಮಾಡ್ಬೇಕು. ಹಾಂ, ಆ ಟೈಪ್. ಎಷ್ಟು ದಿವಸಕ್ಕೆ ಒಂದ್ಸರಿ ಸ್ಪ್ರೇ ಮಾಡ್ಬೇಕು? ನಾವು ಸ್ವಲ್ಪ ನೋಡ್ಕೊಂಡು ಮಾಡ್ತೇನೆ, ಒಂದು 15 ದಿನ ಒಂದು ಟೈಮ್. ನಾವು ಏನು ಈಗ ತೆಗಿತೇನಪ್ಪ, ಕೊಯ್ತೇನಂದ್ರೆ ನಾವು ಹೆಂಗಾರ ಮಾಡ್ಕೆ ಮೋಸ ಮಾಡೋದು ಮಾಡೋಂಗಿಲ್ಲ ಮಂದಿಗೆ. ಇವತ್ತು ಎಣ್ಣೆ ಹೊಡೋದು ಇವತ್ತು ತೊಗೊಂಡು ಅಲ್ರಿಪ್ಪ, ನಾವು ಒಂದು ಸಲ ಸಿಂಪರಣೆ ಮಾಡಿದ್ರೆ 5-5 ದಿನ 6-6 ದಿನ ನಾವು ಏನು ಅದ್ರಾಗ ಹೋಗೋಂಗಿಲ್ಲ ರೀ. ಆ ಟೈಪ್ ಹಯಕ್ಕೆ ಹೋಗಂಗಿಲ್ಲ ರೀ. ಪಾಪ ಮಂದಿಗೆ ತಿನ್ನೋದು ಪದಾರ್ಥ ಅಲ್ಲ, ಮತ್ತು ಏನೇನು ಬಿರುಸ ಔಷಧ ಹೊಡೋಂಗಿಲ್ಲ ರೀ ನಾವು. ಮತ್ತು ಏನಾಗೈತೆ ಗೊತ್ತೈತೆ ಸರ, ನಿಜವಾಗಿ ಹೇಳೋದು ಅಂದ್ರೆ ಮತ್ತೊಂದು ವಿಷಯ ಅಂದ್ರೆ, ಆವಾಗ ಒಂದ 10 ವರ್ಷ ಹಿಂದಿಂದ ಸೈಪರ್ ಮಿತ್ರ ಎಣ್ಣೆ ಬಂದಿದ್ರಿ, ಆ ಭತ್ತ ಒಳಗೆ ಸಿಂಪರಣೆ ಮಾಡಿದ್ರೆ ಎಲ್ಲ ಮೀನು ಗೀನು ಎಲ್ಲ ಸತ್ತಿದ್ವು. ಈಗ ತೆಗ್ದಾರ ಮಂದಿ ಭಾಳ ಶನೆ ಐತೆ ರೀ, ಇದು ಶಂಟಿಕ್ ಸಿದ್ಧಾನೆ ಭಾಳ ಫೇಮಸ್ ರೀ ಇದು. ಈಗ ಹೊಡೆದಿದ್ರ ಇದು ಗದ್ದೆ ಒಳಗೆ ಒಂದು ಮೀನ ಸಾಯೋಂಗಿಲ್ಲ ರೀ, ಬರೀ ಹುಳ ಅಷ್ಟೇ ಸಾಯ್ತೈತೆ ರೀ, ಇಪೇಟ್ ಆಗೋಂಗಿಲ್ಲ. ಆ ಟಿಪ್ ತೆಗ್ದಾರ ರೀ ನೋಡಿ, ಫೇಮಸ್ ರೀ ಇದು ನೋಡಿ. ಒಳ್ಳೆ ಸರಿ, ಈಗ ಕೊಯ್ಲು ಮಾಡೋದ್ರ ಬಗ್ಗೆ ಹೇಳಿ, ಈಗ ಹೀರೆಕಾಯಿಯನ್ನು ಕೊಯ್ಲು ಮಾಡಬೇಕು ಮತ್ತು ಆ ಮಾರಾಟ ಮಾಡಬೇಕು, ಇದಕ್ಕೆಲ್ಲ ವ್ಯವಸ್ಥೆ ಎಲ್ಲ ಹೇಗೆ ಸರ್? ಅಂದ್ರೆ ಕೊಯ್ಲು ಮಾಡೋದು ಅಂದ್ರೆ ನಾವು ಬೆಳಿಗ್ಗೆ ನಸ್ತಗಲ್ಲಿ ಹೋಗ್ತೇನೆ 5 ಗಂಟೆ. 5 ಗಂಟೆ ಹೋಗಿ ಅವ್ರನ್ನ ಬೆಳಿಗ್ಗೆನೇ ಬರ್ತಾನೆ ಮಂದಿನ. ಬೆಳಿಗ್ಗೆ ಬಂದ ಕೆಲಸ ನಾವು ಗಟ್ಟಿ ಇರ್ತೈತೆ ರೀ, ಮನಸ್ಸಲ್ಲಿ ಗಟ್ಟಮುಟ್ಟಿ ಇರ್ತೈತಲ್ಲ, ನರಮಾಗೋಂಗಿಲ್ಲ. ನಾವು 10 ಗಂಟೆ ಮಟ್ಟ ಕೊಯ್ದು ಕೆಸ ಎಲ್ಲ ಗುಂಪಿ ಗುಂಪಿ ಮಾಡಿಬಿಡ್ತೇನೆ. ಒಂದು ಜಾಗೆ ಗುಂಪಿ ಮಾಡಿ ಮತ್ತು ಆಮೇಲೆ ಬಾಕ್ಸ್ ತೊಗೊಂಡು ಪ್ಯಾಕಿಂಗ್ ಮಾಡಿಬಿಡ್ತೇನೆ. ಒಂದು ಬಾಕ್ಸ್ ಅಂದ್ರೆ ಎಷ್ಟು ಕಿಲೋ ಬರ್ತದೆ? 45 ಕಿಲೋ. ಆವಾಗ ಈಗ 5 ವರ್ಷ ಹೆಚ್ಚಿಗೆ ಮಾಡಿದಲ್ಲ, ಆವಾಗ ನಮ್ದು ಸಾಕು ಸಾಕಾಗಿದ್ರಿ. ಆವಾಗ ಗೋಣಿ ಚೆಲ ಇರ್ತದಲ್ಲ, ಅಡ್ಡ ಕಟ್ಟಿ ಮಾಡಿ 40 ಕಿಲೋ 50 ಕಿಲೋ 55 ಕಿಲೋ ಕಟ್ಟಿದ್ರಿ. ಈಗ ಮತ್ತು ಹೈದರಾಬಾದ್ ಹೋಗೋದು ಪ್ಯಾಕಿಂಗ್ ಬೇರೆ ಬಂದಿದ್ರಿ ಸರ್, ಬೇರೆಂಗ ಮತ್ತು ಈಗ ಬಾಕ್ಸ್ ಕಳಿಸ್ತೇನೆ. ಮತ್ತು ಬಾಕ್ಸ್ ಬಿಟ್ಟರೆ ಮತ್ತು ಕ್ಯಾರಿ ಬ್ಯಾಗ್ ಬಂದಿದ್ರಿ, ಮತ್ತು ಕ್ಯಾರಿ ಬ್ಯಾಗ್ ಅದರ 15 ಕಿಲೋ 20 ಕಿಲೋ. ಮತ್ತೊಂದು ನಾವು ಈಗ ಹುಬ್ಳಿ ಮಾರ್ಕೆಟ್ ಭಾಳ ಹೋಗೋದ್ರಿ, ಹುಬ್ಳಿ ಮಾರ್ಕೆಟ್ ಶಲೀಮ್ ಒಂದು ಹುಬ್ಳಿ ಶಲೀಮ್ ಚಚ ಒಂದು ಐತಿ, ಅದು ಭಾಳ ಫೇಮಸ್ ರೀ ಇದು ಮನುಷ್ಯ ಮಾರೋದು. ಒಂದು ಮಡವಳ ನಾವು ಮಡವಳ ಹಗಲಕಾಯಿ ಮಾಡಿದ್ವಿ, ಈಗ ಮತ್ತು ಮಡಿಕೇರಿದಿಂದ ತೊಗೊಂಡು ಬಂದ ಕ್ಯಾಸ್ ಮಡವಳ ಹಗಲಕಾಯಿ ಅದು ಮಾಡಿದ್ರಿ. ಈಗ 3 ವರ್ಷ ಚಲೋ ಆತು ನೋಡಿ, ಅದು ಸ್ವಲ್ಪ ಹಿರಿಕಾಯಿ ಸ್ವಲ್ಪ ಕಡಿಮೆ ಮಾಡಕ್ಕೆ ಹೊಂಟೇನೆ ಈಗ ಸದ್ಯ. ಸ್ವಲ್ಪ ಇದ್ರ ಬಗ್ಗೆ ಹೇಳಿ, ಮಾಡ ಹಾಗಲದ ಒಂದು ವಿಶೇಷತೆ ಏನು ಈ ಹಿರೇಕಾಯಿಗೆ ಸಂಬಂಧಿಸಿದಪಟ್ಟು ಅದಕ್ಕೆ ಹೋಲಿಸಿ ನೋಡಿದರೆ? ಅದು ಬಹಳ ಫೇಮಸ್ ಐತಿ ರೀ ಸರ್, ಅದು ಗಂಡನ ಕ್ರಾಸ್ ಮಾಡ್ಬೇಕು ಕೈಯಲ್ಲಿ ಗಂಡನ ಕ್ರಾಸ್ ಮಾಡೋದು ಅದು ಕಷ್ಟ ಐತಿ ರೀ. ಬಳ್ಳಿ ಮಂದ ಮೈ ಅಂತ ಝೂಮ್ ಬರ್ತೈತಿ ರೀ, ಅದು ರೋಗಕ್ಕೆ ಭಾಳ ಕಡಿಮೆ. ಮತ್ತು ಮಂದಿ ಭಾಳ ರೇಟನ ಭಾರ. ಈ ವರ್ಷ ನಮ್ದು ಸಲೀಮ್ ಚಚಾನ್ ಫೈರೋಜ್ ಗಾಡಿ ಐತಿಲ್ಲ ದಾಂಡೇಲಿ, ಆ ಗಾಡಿ ದಿನನಿತ್ಯ ಹೋಗ್ತೈತಿ ರೀ ಹುಬ್ಳಿ ಮಾರ್ಕೆಟ್ ತೊಗೊಳೋದು. ಭಾಳ ಒಳ್ಳೆ ಮನುಷ್ಯ ಸಿಕ್ಕಿದ್ರಿ. ಈ ವರ್ಷ ಮಂದಿಯಿಂದ ಮಹಾಲ್ ಕಡಿಮೆ ಬಂದೆ, ಸಿಕ್ಕಾಪಟ್ಟಿ ಮಳೆ ಆಗಿದಾರಲ್ಲ, ಮಹಾಳ ಕಡಿಮೆ ಬಂದೈತಲ್ಲ. ನಮ್ಮದೇ ಏನಾಗ್ಯಾರ ರೀ ಈ ವರ್ಷ 200 ರೂಪಾಯಿ ಕಿಲೋ ಮಾರಿದ್ರಿ, 240 ರೂಪಾಯಿ 1 ಕಿಲೋ ಮಾರಿದ್ರಿ ಈ ವರ್ಷ. ಸ್ವಲ್ಪ ಕಡಿಮೆ ಹಾಕ್ಯಾನ ಈ ವರ್ಷ ನಾವು ಈ ವರ್ಷ. ಮತ್ತು ಈಗ ಹೀರೆಗೆ ನಿಮ್ಗೆ ಕಿಲೋಗೆ ಎಷ್ಟು ಸಿಗ್ತದೆ ಮತ್ತು ಈ ಮಾಡ ಹಾಗಲಕ್ಕೆ ಎಷ್ಟು? ಹೀರೆಗಾಗಿ ಬರೇನ 40 ಸಿಕ್ಕರೆ ಭಾಳ ಖುಷಿಲೇ ನಾವು. 40 ಸಿಗೋಂಗಿಲ್ಲ, 35-30 ರೂಪಾಯಿ ಸಿಗ್ತೀರಿ. ಇವು ಅಚ್ಚಿ ವರ್ಷ 12 ಟನ್ ಮಾರಿದ್ವಿ ನಾವು, 12 ಟನ್ ಮಾರಿದ್ರೆ ಸರಾಸರಿ ನಾವು 100 ರೂಪಾಯಿ ಅಂದ್ರೆ 80 ರೂಪಾಯಿ ಸಿಕ್ಕಿದ್ರಿ. ಈ ವರ್ಷ ಕಡಿಮೆ ಮಾಡಿದ್ರಲ್ಲ ಮಳೆಗೆ ಸ್ವಲ್ಪ ಗಡ್ಡಿ ಕೊಳಗಿದ್ರಲ್ಲ, ಈ ವರ್ಷ ನಮಗೆ 200 ರೂಪಾಯಿ ಸರಾಸರಿ 200 ರೂಪಾಯಿ ಸಿಕ್ಕಿದ್ವಿ ಒಂದು ಕಿಲೋಗೆ 200 ರೂಪಾಯಿ. ಭಾಳ ಚಲೋ ಕಿಲೋ ಆಗ್ಬೇಕಿದ್ರೆ ಸುಮಾರು ಬೇಕದು, ತುಂಬ ಹಗುರ ಅಲ್ಲ. ಹೇ ಒಜ್ಜಿ ಬರ್ತೈತಿ ರೀ 12 ಹಗಲ ಕಾಯಿ ಬರ್ತೈತಿ ರೀ. ಒಂದು ಕಿಲೋಗೆ ದೊಡ್ಡದ್ರ 12, ಸಣ್ಣ ಹರಿದಿದ್ರ 18 ಬರ್ತೈತಿ. ಸರಿ, ಈಗ ತರಕಾರಿ ಕೃಷಿ ಅಲ್ಲದೆ ನೀವು ಮೀನು ಸಾಕಣೆಯನ್ನು ಕೂಡ ಮಾಡ್ತೀರಿ, ಇದರ ಬಗ್ಗೆ? ಮೀನು ಸರ, ನಮ್ದು 5 ವರ್ಷ ನಾವು 10 ಗುಂಟೆದಲ್ಲಿ ಒಂದು ಕೆರೆ, ಸಣ್ಣ ಪ್ರಮಾಣ ಕೆರೆ ಮಾಡಿದ್ರಿ ನಾವು. ಏನು ಅಮ್ಮುಡುಗ ಕೆರೆ ಐತಿ ರೀ, ಅಮ್ಮುಡುಗ ಕೆರೆ ಬಿಟ್ಟರೆ ರಾಮಾಪುರ ಕೆರೆ ನೀರು ಬರ್ತೈತಿ ರೀ. ಮತ್ತು ಗುಡದಾಗ ನಮ್ಮ ಹೊಲ ಐತಿ ರೀ, ಜೌಳು ಭಾಳ ಇರ್ತೈತಿ ರೀ. ದಯ ಜೌಳು ಅಂದ್ರೆ 24 ವರ್ಷದಿಂದ ಹೋದ ವರ್ಷ ಒಣಗಿದೆ ನಮ್ಮ ಭೂಮಿ, 24 ವರ್ಷ ಒಣಗಿಲ್ಲ ಆ ಭೂಮಿ, ಹೋದ ವರ್ಷ ಒಣಗಿದ್ರಿ, ಮತ್ತು ಮಳೆ ಕೈ ಕೊಟ್ಟಿಲ್ಲ ಅದರ ಸಲುವಾಗಿ. 5 ವರ್ಷ ಏನು ಮಾಡಿದಿರಿ ನಾವು, ಒಂದು ಬರೇ 10 ಗುಂಟೆ ಮಾಡಿದಿರಿ. 10 ಗುಂಟೆ ಒಳಗೆ ಸರ್ ಏನು ಮಾಡಿದಿರಿ, ನಾವು ತಮ್ಮ ಹೋಗಿದ್ರಿ ಶಿವಮೊಗ್ಗ, ಫಸ್ಟ್ ಹೋಗಿದ್ರಿ, ಮೀನು ಮರಿ ತಡಕಲಾಸ್ ಕೊಟ್ಟಾರ. ಅವನೇನಂದಿದ್ರಿ, ನಮ್ಗೆ ಗೌಸ್ ಕರಾಪ 15,000 ಮತ್ತು ಕಾಮನ್ ಕರಾಪ್ ಸ್ವಲ್ಪ ಕೊಡ್ರಿ ಅಂದಿದ್ರಿ. ಮತ್ತು ಇವನು ಏನು ಮಾಡ್ಯಾರ ಗೊತ್ತೈತ್ರಿ, ಗೌಸ್ ಕರಾಪ್ ಮೀನ ಬರೇ 300 ಹಾಕಿಲ್ಲ, ಅವ್ನು ಡುಪ್ಲಿಕೇಟ್ ಮಾಡ್ಯಾರ. 300 ಪ್ಯಾಕೆಟ್ ಒಳಗೆ ಹಾಕ್ಯಾಸ ಕೊಟ್ಟು ಬಿಟ್ಟಾರ ರೂಮಿನ. ಗೌಸ್ ಕರಾಪ್ ಮೀನ ನಿಮ್ಮ ಖುಷಿಲೇ ಕೊಡ್ತೇನೆ ಅಂತ ಕೇಸ, ಗೌಸ್ ಕರಾಪ್ ಬರೇ 700 ಕೊಟ್ಟಾರ, ಎಲ್ಲ ಸೇರಿ 20,000 ಮರಿ ಒಳಗೆ ಬರೇ 7,000 ಮರಿ ಅಷ್ಟು ಕೊಟ್ಟಾರ. ಮತ್ತು ಬಿಟ್ಟಿದ್ದೀವಿ ನಾವು ತಡಕಲಾಸ್ ಬೀಳ್ದ ಒಳಗೆ, 8 ತಿಂಗಳಾದ ನೋಡಿಲ್ಲ ನಾವು ಟೇಸ್ಟ್. ನಾವು ಹಾಕೊಂಡು ತಿನ್ನೋದೇ ಇರ್ತೇವೆ ರೀ, 8 ತಿಂಗಳೊಳಗೆ ಮೀನು ಮರಿ ಹಿಡಿದಿದ್ರೆ 100 ಗ್ರಾಮ್ ಆಗಿಲ್ಲ, 50 ಗ್ರಾಮ್ ಆಗಿಲ್ಲ, 50 ಗ್ರಾಮ್ ಕಡಿಮೆ ಆಗಿದೆ. ಮತ್ತು ಏನಾರು ಆಗಲಿ ಅದಕ್ಕೆ ಮತ್ತೆ ಮೀನು ಹೊಂಡಿ ನಾವು ಹೆಚ್ಚಿಗೆ ದೊಡ್ಡ ಮಾಡೋಕ್ಕೆ ಮತ್ತೆ ಸ್ಯಾಕ್ಷನ್ ಮಾಡಿದ್ರಿ. ಮತ್ತು ಡಿಶಿದ ಕರೆದಿದ್ದೆ ನಮ್ಗೆ ಕಾರವಾರದಲ್ಲಿ, ಅದರಾಗಿಂದ ಸ್ಯಾಕ್ಷನ್ ಮಾಡಿ 5 ವರ್ಷ ಮತ್ತು ಮತ್ತೊಂದು ದೊಡ್ಡ ಕೃಷಿ ಹೊಂಡಿ ಹೊಡೆದಿದ್ರಿ ಐತೆ. 1 ಎಕರೆ ಐತಿ, 1 ಎಕರೆಯಲ್ಲಿ ಜೆ ಸಿ ಪಿ 1 ತಿಂಗಳ 3 ಟ್ರ್ಯಾಕ್ಟರ್ ದೊಡ್ಡ ಪ್ರಮಾಣ ಕೆರಿ ಮಾಡಿಬಿಟ್ಟಿರಿ, ದೊಡ್ಡ ಪ್ರಮಾಣ ಸಾಮಾನ್ಯ ಪ್ರಮಾಣ ಇಲ್ಲ, 1 ಎಕರೆ ಕೆರಿ ಮಾಡಿದ್ರಿ. ಅದರಾಗ June 18 ನಾವು 20,000 ಮರಿ ತಗಕ್ಕೆ ಹನಗಲ್ ಹೋಗಿದ್ದು. ನಾವು ತಮ್ಮ ಕಳಿಸಿಲ್ಲ, ನಿಮ್ಗೆ ಗೊತ್ತಾಗೋಂಗಿಲ್ಲರಪ್ಪ ನಿಮ್ಮೇರ್ ಒಳಗೆ ಒಂದು, ನಾವು ಹೋಗಿದ್ರಿ ಹನಗಲಕ್ಕೆ, ಹನಗಲ್ ಹೋಗಿದ್ರಿ ಫಾರ್ಮಗೆ. ಅಲ್ಲೇ ನೋಡಿದ್ರೆ ಸರ್ ಮೀನು ಮರಿ ಅಂದ್ರಿ, ಖುಷಿ ಬರ್ತಿದ್ದೆ ನಾವು, ಅಂಥ ಮೀನು ಮರಿ ಯಾವಾಗ ನೋಡಿಲ್ಲ. ನಾವು ತೊಗೊಂಡು ಹೋಗಿದ್ದು ಎಷ್ಟು, 1 ಎಕರೆ ಕೆರೆಗೆ ನೀವು ಎಷ್ಟು ಮೀನು ಮರಿ ಬಿಟ್ರಿ? 40,000 ಮೀರಿ ಬಿಟ್ಟು ಬಿಟ್ಟಿದ್ರಿ. 40,000 ಅದು ಬಿಡೋದು ಎಷ್ಟೈತಿ ಗೊತ್ತೈತ್ರಿ, ಬರೇ 6,000 ಬಿಡ್ಬೇಕು ಗೌರ್ಮೆಂಟ್ ರೂಲ್ಸ್. ನಾವೇನಿದ್ದೀನಿ ಮರಿ ಅಂದ್ರಿ 2 ಇಂಚ್ 1.5 ಇಂಚ್ ಮರಿ ನೋಡಿದ್ರೆ ಖುಷಿಯಾಗಿದ್ದೀರಿ. ನಮ್ಮ ದುಡ್ಡನ್ನು ಹೆಚ್ಚಿಗೆ ತೊಗೊಂಡು ಹೋಗಿದ್ರಿ. ಮತ್ತು ಗೌಸ್ ಕರಾಪ 15,000 15,000 ಕತ್ಲ, ಗೌರಿ ಮೀನ 10,000 ಎಲ್ಲ ಸೇರಿ 40,000 21,000 ಬಿಲ್ ಆಗಿತ್ರಿ. ಬಿಲ್ ಮಾಡ್ಕೇಸ್ ಮತ್ತು 3,000 ಒಮ್ಮೆ ಬಾಡಿಗೆ ಕೊಟ್ಟಿದ್ರಿ. ಮೀನು ಮರಿ ತೊಗೊಂಡು ಬಂದಿರೋ ಖುಷಿಯಾಗಿದ್ರಿ. ಬರೇ 1 ಪಾಕಿಟ ಸ್ವಲ್ಪ ಪೆಟ್ಟು ಹಾಕ್ಯಾಸ 1,500 ಮರಿ ಅಷ್ಟು ಸಾಯಿದ್ರಿ, ಎಲ್ಲ ಮೀನು ಮರಿ ಬಿಟ್ಟಿದ್ರಿ. ಈಗ ನೋಡಿದ್ರೆ ಮೀನು ಮರಿ ಸರಿಗ, ಈಗ 40,000 ಮೀನು ಮರಿಯನ್ನು ಬಿಟ್ಟರಿ, ಇದಕ್ಕೆ ಏನೇನು ಆಹಾರ ಕೊಡ್ತೀರಿ, ಹೇಗೆ ಕೊಡ್ತೀರಿ? 10 ಬೇಕರಿ ಹಿಡಿದಿದ್ದೆ ನಾವು, 10 ಬೇಕರಿ ಒಳಗೆ ಎಷ್ಟೇ ಅಂಡ ಪಪ್ಸ್ ಎಗ್ಸ್ ಪಪ್ಸ್ ಏನೇನು ಇರ್ತದಲ್ಲ ಇವು ಬಟರ್ ಇದು ಕಟ್ಕೇಸ್ ಎಷ್ಟೇ ಹಾಕ್ತಾರಲ್ಲ ಸರ, ಅದು ಹಾಕಾಕತ್ತೆ ನಾವು ಪುಟ್ಟು. ಮತ್ತು ಗೊಂಜಾಳ ನಮ್ದು ಹೋದ ವರ್ಷ ನಾವು ಗೊಂಜಾಳ ಹಾಕಿದ್ರಿ 2 ಎಕರೆ, ಆ ಗೊಂಜಾಳ ಇಟ್ಟಿದ್ರಿ, ಅದು ಕಾಳು, ಅದು ಕಾಳನ್ನು ಒಗಿತಾರೆ ತಿನ್ನಿಬಿಡ್ತಾರೆ. ಏನು ಈ ವರ್ಷ ಮೀನು ಮರಿ ನೋಡಿದ್ರೆ ಖುಷಿ ಖುಷಿ ಆಗ್ತೈತೆ ರೀ. ಒಂದು ಮೀನು ಎಷ್ಟು ತೂಗ್ತದೆ ಇವಾಗ? ಈಗ 2 ಕಿಲೋ ಆಗ್ಯಾರಿ ಸರ್, 2 ಕಿಲೋ 1.5 ಕಿಲೋ 3 ಕಿಲೋ 1.5 ಕಿಲೋ, ಈಗ ಏನು ಖುಷಿ ಬರ್ತೈತೆ ರೀ. ಹೌದು, ಮಸ್ತ್ ಮೀನು ಈ ವರ್ಷ. ಅಂದ್ರೆ ಈಗ ಮೀನು ಮರಿ ಬಿಟ್ಟು ನಂತರ ಕೊಯ್ಲು ಮಾಡ್ಲಿಕ್ಕೆ ಎಷ್ಟು 3 ತಿಂಗಳ ಎಷ್ಟು ಸಮಯ? 3 ತಿಂಗಳಲ್ಲ, ಮಾರ್ಲಿಕ್ಕೆ 1 ವರ್ಷ. 1 ವರ್ಷ ಏನು ಗೊತ್ತೈತೆ ರೀ ಸರ್, 1 ವರ್ಷಕ್ಕೆ ಸರಾಸರಿ 1 ಕಿಲೋ ಆಗ್ತೈತೆ ರೀ. ನಾವು ಬೆಳವಣಿಗೆ ಮಾಡೋದು ಗಟ್ಟಿ ಐತಲ್ಲ, ತಿನ್ನ ಫುಡ್ ಹಾಕಾಕ ಬಟ್ರ ಟೋಸ್ಟ್ ಗೀಸ್ಟ್ ಹಾಕ್ತೀರಿ ನಾವು, ಚಲೋ ಚಲೋ ಪದಾರ್ಥ. ಇವುಗಳೇನಾದರೂ ಕಾಯಿಲೆ ಕಸಾಯಿಲೆಗಳು ಬರ್ತಾವ? ಮೀನುಗಳಿಗೆ ಏನಾದರೂ ಕಾಯಿಲೆಗಳು ಬರ್ತಾವ? ಕಾಯಿಲೆಗೆ ಏನು ಬರೋಂಗಿಲ್ಲ, ನಾವು ಎಲ್ಲ ಜೋಪಾನ ಮಾಡ್ತೇನೆ. ಎಲ್ಲ ಮೇಲಿಂದ ಇದು ದಾರಾಗಿರ ಕಟ್ಟಿದ್ದು ಐತಿ, ಬರೋಂಗಿಲ್ಲ ಹಕ್ಕಿಗಳು, ಬರೋಂಗಿಲ್ಲ ಅಕ್ಕಿ, ಬರೋಂಗಿಲ್ಲ ಅಕ್ಕಿ, ಬರೋಂಗಿಲ್ಲ. ಏನಾದರೂ ಚರ್ಮ ಕಾಯಿಲೆಗಳು ಬರ್ತಾವ? ನಾವು ಉಪ್ಪು ಹಾಕ್ತೇನೆ, ಉಪ್ಪು ಹಾಕ್ತೇನೆ, ಟೆಸ್ಟಿಂಗ್ ಎಲ್ಲ ಮಾಡೋದು ಐತಿ, ಉಪ್ಪು ಗೀಪ್ ಹಾಕೊಂಡಿರ್ತೇನೆ. ಹೌದು, ಉಪ್ಪು ಹಾಕೊಂಡಿರ್ತೇನೆ. ಆಮೇಲೆ ಈಗ ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ? ಅಲ್ಲಿಂದ ತೊಗೊಂಡು ಹೋಗಿಬಿಡ್ತಾರೆ. ಈಗ ನಾವು ಮೇಗ ಮಾರ್ತೇನೆ ಸರ್, ಮೇ ಮಠ ಹಿಡೋಂಗಿಲ್ಲ ರೀ. ಮತ್ತು ನಮ್ದು ಏನೈತಿ ಗೊತ್ತೈತಿ ರೀ, ಇನ್ನೂ ಮಠ ಬಿಲ್ ಬಂದಿಲ್ಲ ರೀ, ಬಿಲ್ ಇನ್ನೂ ಬಂದಿಲ್ಲ. ಹಾಂ, ನಾವು ಸ್ವಂತ 530,000 ರೂಪಾಯಿ ಖರ್ಚು ಮಾಡಿ ನಾವು ಸ್ವಂತ ಮಾಡಿದ್ದೈತಿ ಸದ್ಯ, ಬಿಲ್ ಇನ್ನೂ ಗೌರ್ಮೆಂಟ್ ಬಂದಿಲ್ಲ. ಸರಿ, ಈಗ 40,000 ಮೀನು ಮರಿಯನ್ನು 1 ಎಕರೆ ಕೆರೆಗೆ ಬಿಟ್ಟಿದ್ದೀರಿ ನೀವು, ಒಟ್ಟು ಎಷ್ಟು ಖರ್ಚು ಬರ್ತದೆ 1 ವರ್ಷಕ್ಕೆ? 1 ವರ್ಷಕ್ಕೆ ಖರ್ಚು ಮೀನು ಮರಿ ಸರಿ ಅಲ್ಲ, ಅದು 21,000 ಅದು ಕೊಟ್ಟಿದ್ರಿ. ಇದು ಸರಾಸರಿ ಅಂದಾಜು 1 ಲಕ್ಷ ಮಟ್ಟ ಬರ್ಬೋದು ಸರ್. 1 ಲಕ್ಷ ಖರ್ಚು ಬರ್ಬೋದು. ಮಾರಾಟ ಮಾಡಿದ್ರೆ ಎಷ್ಟು ಸಿಗ್ಬೋದು? ಮಾರಾಟ ಮಾಡಿದ ನಮ್ಮ ಲೆಕ್ಕಾಗಿ 10 ಲಕ್ಷ ಆಗ್ಬೋದು. ಆ ಟೈಪ್ ಮೀನು ಕಾಣಾಕತ್ತಿ ನಮ್ಗೆ ನೋಡಿದ್ರೆ ಖುಷಿ ಬರ್ತೈತ್ರಿ. 1 ಲಕ್ಷ ಖರ್ಚು ಮಾಡಿ 10 ಲಕ್ಷ ನೀವು ತಗೊಳ್ತೀರಿ, ಎರಡನೇ ಬರ್ಬೋದೈತೆ. ನಾವು ಇನ್ನೂ ತೆಗ್ದಿಲ್ಲ ಮೀನು, ಅಷ್ಟು ಲೆಕ್ಕ ಬರ್ಬೋದೈತೆ. ನಮ್ಮ ಪವರ್ಫುಲ್ ಒಳ್ಳೆ ನಿರೀಕ್ಷೆ ಇಟ್ಕೊಂಡಿದ್ದೀರಿ. ಬಹಳ ಸಂತೋಷ ಬಾಬು, ಮಾರುತಿ, ಮಿರಾಜ್ ಶಿವರೇ. ಮೀನು ಕೃಷಿಯನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರಿ, ಹಾಗೆ ತರಕಾರಿ ಕೃಷಿಯನ್ನು, ಅದರಲ್ಲೂ ವಿಶೇಷವಾಗಿ ಹೀರೆಕಾಯಿ ಬೆಳೆಯನ್ನು ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತರಕಾರಿ ಕೃಷಿ ಹಾಗೂ ಮೀನು ಸಾಕಣೆ ಈ ಕುರಿತು ದಾಂಡೇಲಿಯ ರಾಮಪುರದ ಬಾಪು ಮಾರುತಿ ಮಿರಾಶಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. कुतला बोल रहे पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गो से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज तो जैविक खेती शुरू करूँगा. माटी से प्रेम की परंपरा है परंपरागत खेती. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂತಹ ಅನಾನಸು. ಅನಾನಸು ತನ್ನ ವಿಶೇಷವಾದ ಅನನ್ಯವಾದಂತಹ ರುಚಿಯಿಂದ ಹೇಗೆ ಪ್ರಖ್ಯಾತವೋ, ನಮ್ಮ ಆರೋಗ್ಯಕ್ಕೂ ತನ್ನದೇ ಆದಂತಹ ವಿಶೇಷ ಜೀವಂತಿಕೆಯನ್ನು ನೀಡಬಲ್ಲದು. ಇದರಲ್ಲಿರುವ ಪೋಷಕಾಂಶವು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಆರಂಭವಾಗಿ ಶ್ವಾಸಕೋಶದ ಸ್ವಾಸ್ಥ್ಯವನ್ನು ಕಾಪಾಡುವುದರ ಜೊತೆಯಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ, ಮೂಳೆಗಳಿಗೆ ಬಲವನ್ನು ನೀಡುತ್ತದೆ, ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡುತ್ತದೆ, ಕಫವನ್ನು ಕರಗಿಸುವುದಕ್ಕೆ ಸಹಕರಿಸುತ್ತದೆ, ಶೀತ ನೆಗಡಿಯನ್ನು ಕಡಿಮೆ ಮಾಡುವುದಕ್ಕೂ ಸಹಾಯ ಮಾಡುತ್ತದೆ. ತೂಕವನ್ನು ಕರಗಿಸಲು ಕೂಡ ಇದು ಸಹಕಾರಿ. ಪೊಟ್ಯಾಷಿಯಂ, ತಾಮ್ರ, ಮ್ಯಾಂಗನೀಸ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ವಿಟಮಿನ್ ಸಿ, ಬೀಟಾ ಕೆರೋಟಿನ್, ಥಯಾಮಿನ್, ವಿಟಮಿನ್ B6, ಫೋಲೇಟ್, ಬ್ರೊಮಿಲಿನ್, ಇದರ ಜೊತೆಯಲ್ಲಿ ನಾರಿನ ಅಂಶವನ್ನು ಕೂಡ ಇದು ಹೊಂದಿದೆ. ಅನಾನಸು ಆಂಟಿ ಇನ್ಫ್ಲಮೇಟರಿ ಗುಣವನ್ನು ಹೊಂದಿದ್ದು ಮಾಂಸಖಂಡಗಳಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುವುದಕ್ಕೆ ಇದು ಸಹಕರಿಸುತ್ತದೆ. ಆರ್ಥ್ರೈಟಿಸ್ ಸಮಸ್ಯೆ ಇರುವವರಿಗೆ ಇದು ಬಹಳಷ್ಟು ಒಳ್ಳೆಯದು. ಗಾಯಗಳು ಬೇಗ ಗುಣವಾಗುವುದಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಕ್ಯಾನ್ಸರ್ ಬರುವ ಸಂಭವನೀಯತೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಮಲಬದ್ಧತೆಯನ್ನು ಕಡಿಮೆ ಮಾಡಬಲ್ಲದು, ಭೇದಿಯನ್ನು ನಿಯಂತ್ರಿಸಬಲ್ಲದು, ರಕ್ತ ಹೆಪ್ಪುಗಟ್ಟಲು ಅನುವು ಮಾಡಿಕೊಡಬಲ್ಲದು, ಅನ್ನನಾಳದ ಮೂಲಕ ಆಹಾರವು ಸರಾಗವಾಗಿ ಸಾಗುವುದಕ್ಕೆ ಸಹಾಯ ಮಾಡುತ್ತದೆ. ಬಾಯಿಯ ಆರೋಗ್ಯಕ್ಕೆ ಅನಾನಸ್ ಒಳ್ಳೆಯದು. ಹಲ್ಲಿನ ಆರೋಗ್ಯ, ಕೂದಲಿನ ಆರೋಗ್ಯ, ಕಣ್ಣಿನ ಆರೋಗ್ಯಕ್ಕೆ ಇದು ಬಹಳಷ್ಟು ಸಹಕಾರಿ. ರಕ್ತದೊತ್ತಡವನ್ನು ಹತೋಟಿಯಲ್ಲಿ ಇಡುವುದಕ್ಕೆ ಇದು ಸಹಾಯ ಮಾಡುತ್ತದೆ. ರಕ್ತ ಸಂಚಾರವನ್ನು ಅಧಿಕಗೊಳಿಸುತ್ತದೆ. ಲಿನಸ್ ಪೌಲಿಂಗ್ ಇನ್ಸ್ಟಿಟ್ಯೂಟ್ನ ವರದಿಯ ಪ್ರಕಾರ 100 ಗ್ರಾಂ ಅನಾನಸ್ ಸೇವನೆಯು ದಿನನಿತ್ಯದ ಶೇಕಡ 75% ಮ್ಯಾಂಗನೀಸ್ ಅಗತ್ಯತೆಯನ್ನು ಪೂರೈಸುತ್ತದೆ. ಇದು ಶಕ್ತಿಯುತವಾದಂತಹ ಮೂಳೆಗಳು, ಸರಿಯಾದ ಸಂಯೋಜಕ ಅಂಗಾಂಶಗಳ ವೃದ್ಧಿಗೆ ಕಾರಣವಾಗುತ್ತದೆ. ಹಾಗಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರಮಾಣದಲ್ಲಿ ವಿವೇಚನಾ ಪೂರ್ಣವಾಗಿ ಅನಾನಸ್ಸಿನ ಬಳಕೆಯನ್ನು ನಾವು ಮಾಡಿಕೋಬೇಕು. ಹುದುಗು ಬರಿಸಿದ ಆಹಾರ. ನಮ್ಮ ಆಹಾರ ಪದ್ಧತಿಯು ಜಾದೂ ಪರಿಣಾಮವನ್ನು ಬೀರಬಲ್ಲದು, ಆದರೆ ಅದರ ಬಳಕೆ ಹೇಗಿರಬೇಕು ಎನ್ನುವಂತಹದ್ದು ಮುಖ್ಯವಾಗ್ತದೆ. ಆಹಾರವು ನಮ್ಮ ದೇಹಕ್ಕೆ ಒಳಿತನ್ನು ಮಾಡಬಹುದು ಅಥವಾ ಕೆಡುಕನ್ನು ಕೂಡ ಮಾಡಬಹುದು. ನಮ್ಮ ದೇಹದ ಮೇಲೆ ಅದು ಯಾವ ರೀತಿಯಾದ ಪರಿಣಾಮವನ್ನು ಬೀರುತ್ತದೆ ಎನ್ನುವುದರ ಮೇಲೆ ಕೆಲವೊಮ್ಮೆ ಆಹಾರವು ಒಳ್ಳೆಯದು ಅಥವಾ ಕೆಟ್ಟದ್ದು ಎಂಬುದಾಗಿ ನಿರ್ಧಾರವಾಗ್ತದೆ. ಹುದುಗಿಸಿದ ಅಥವಾ ಫರ್ಮೆಂಟೆಡ್ ಆಹಾರ ಸೇವನೆಯು ಒಂದು ರೀತಿಯ ವಿಶಿಷ್ಟ ಪರಿಣಾಮವನ್ನು ಬೀರಬಹುದು. ಇತ್ತೀಚೆಗೆ ಆಟೋ ಇಮ್ಯೂನ್ ಕಾಯಿಲೆಗಳು ಹೆಚ್ಚಾಗಿಯೇ ಕಾಡ್ತಾ ಇದೆ. ಅದರ ನಿರ್ವಹಣೆಗೆ ಪ್ರೀ ಪ್ರೋಬಯೋಟಿಕ್ ಆಹಾರ ಪದ್ಧತಿಯು ಅತ್ಯಂತ ಹೆಚ್ಚು ಸಹಕಾರಿಯಾದಂತಹದ್ದು. ಕರುಳಿನ ಆರೋಗ್ಯವನ್ನು ಹೆಚ್ಚಿಸುವ, ನಮ್ಮ ಜೀರ್ಣಶಕ್ತಿಯನ್ನು ಇಮ್ಮಡಿಗೊಳಿಸುವ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಯುತಗೊಳಿಸುವ ಕೆಲಸವು ಹುದುಗಿಸಿದ ಆಹಾರ ಸೇವನೆಯಿಂದ ಆಗ್ತದೆ. ಆದ್ದರಿಂದ ಹುದುಗಿಸಿದ ಆಹಾರ ಸೇವನೆಯನ್ನು ಮಾಡಬೇಕು. ಹುದುಗಿಸುವಿಕೆ ಎನ್ನುವುದು ಒಂದು ಸಾಂಪ್ರದಾಯಿಕ ನಡೆಯಾಗಿದ್ದು ನಮ್ಮ ದೇಶದಲ್ಲಿ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಆದರೆ ಅದು ಹೇಗೆ ನಮ್ಮ ಆರೋಗ್ಯಕ್ಕೆ ಒಳಿತಾಗಬಲ್ಲದು ಎನ್ನುವ ಕಲ್ಪನೆ ನಮಗಿರಲಿಲ್ಲ. ನಮ್ಮ ಕರುಳಿನಲ್ಲಿ ಮಿಲಿಯನ್ ಗಟ್ಟಲೆ ಬ್ಯಾಕ್ಟೀರಿಯಾಗಳಿವೆ. ಅದರಲ್ಲಿ ಕೆಲವಷ್ಟು ದೇಹಕ್ಕೆ ಒಳಿತು ಮಾಡುವಂಥವು, ಕೆಲವಷ್ಟು ಕೆಡುಕನ್ನು ಕೂಡ ಉಂಟು ಮಾಡಬಹುದು. ನಮ್ಮ ತಪ್ಪು ಆಹಾರ ಪದ್ಧತಿಯ ಪರಿಣಾಮವಾಗಿ ಕೆಡುಕು ಮಾಡುವ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿ ಒಳಿತು ಮಾಡುವಂತಹ ಸಂಖ್ಯೆ ಕಡಿಮೆಯಾದರೆ ನಮ್ಮ ಆರೋಗ್ಯದಲ್ಲಿ ಅಸಮತೋಲನ ಉಂಟಾಗ್ತದೆ. ಹಾಗಾಗಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಕಾರಣವಾಗುವ ಆಹಾರ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಳಬೇಕು. ಕೆಲವರಿಗೆ ಹಸಿ ತರಕಾರಿಗಳು ಹಾಗೂ ಹಣ್ಣುಗಳನ್ನು ಜೀರ್ಣ ಮಾಡಿಕೊಳ್ಳುವುದಕ್ಕೆ ಕಷ್ಟವಾಗ್ತದೆ. ಅಂಥವರು ಹುದುಗಿಸಿದ ಆಹಾರವನ್ನು ಸೇವಿಸುವಂತಹದ್ದು ಸಹಕಾರಿಯಾಗಬಲ್ಲದು. ಆಹಾರವನ್ನು ಜೀರ್ಣ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುವಂತಹ ಬ್ಯಾಕ್ಟೀರಿಯಾಗಳು ಹುದುಗಿಸಿದ ಆಹಾರದಿಂದ ದೊರೆಯುತ್ತದೆ. ನಾವು ಸೇವಿಸಿದ ಆಹಾರದಲ್ಲಿನ ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಳ್ಳುವುದಕ್ಕೆ ಇದರಿಂದ ಸಾಧ್ಯವಾಗ್ತದೆ. ಆದ್ದರಿಂದ ಜೀರ್ಣಕ್ರಿಯೆಯನ್ನು ವೃದ್ಧಿಸಿಕೊಳ್ಳಲು ಹುದುಗಿಸಿದ ಆಹಾರ ಸಹಕಾರಿ. ಹುದುಗಿಸಿದ ಆಹಾರಗಳು ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಇದರಲ್ಲಿನ ಬ್ಯಾಕ್ಟೀರಿಯಾಗಳು ಹೆಚ್ಚು ವಿಟಮಿನ್ಗಳು ಮತ್ತು ನ್ಯೂಟ್ರಿಯಂಟ್ಸ್ಗಳನ್ನು ಅಂದರೆ ಸಕ್ಕರೆಯ ಅಂಶ, ಸ್ಟಾರ್ಚ್ ಹೊಂದಿರುವ ಆಹಾರಗಳಿಂದ ಬಿಡುಗಡೆ ಆಗ್ತವೆ. ಅವುಗಳಲ್ಲಿ ವಿಟಮಿನ್ ಬಿ ಮತ್ತು ವಿಟಮಿನ್ ಕೆ ಎರಡು ಮುಖ್ಯವಾದವುಗಳು. ಹುದುಗಿಸಿದ ಆಹಾರಗಳು ಪ್ರೋಬಯೋಟಿಕ್ ಅಥವಾ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೊಂದಿದೆ. ಅರ್ಧ ಕಪ್ ಹುದುಗಿಸಿದ ಆಹಾರವು 10 ಟ್ರಿಲಿಯನ್ ಪ್ರೋಬಯೋಟಿಕ್ಗಳನ್ನು ಹೊಂದಿರುತ್ತದೆ. ಸಪ್ಲಿಮೆಂಟ್ಸ್ಗಳನ್ನು ಹೆಚ್ಚು ಬ್ಯಾಕ್ಟೀರಿಯಾಗಳು ಅರ್ಧ ಕಪ್ ಹುದುಗಿಸಿದ ಆಹಾರದಿಂದ ದೊರೆಯುತ್ತದೆ. 80% ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯು ಕರುಳಿನ ಶಕ್ತಿಯಾಗಿದೆ. ಕರುಳಿನ ಆರೋಗ್ಯವು ನಮ್ಮ ಆರೋಗ್ಯವಾಗಿದೆ. ದೇಹದ ರೋಗ ನಿರೋಧಕ ಶಕ್ತಿಯಾಗಿದೆ. ಹುದುಗಿಸಿದ ಆಹಾರವು ಕರುಳಿನ ಆರೋಗ್ಯವನ್ನು ಹೆಚ್ಚಿಸಿ ಆ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಸಹಕಾರಿಯಾಗ್ತದೆ. ಹುದುಗಿಸುವಿಕೆ ಪ್ರಕ್ರಿಯೆಯಲ್ಲಿ ಉತ್ಪಾದನೆಯಾದ ಲ್ಯಾಕ್ಟಿಕ್ ಆಮ್ಲವು ಒಳ್ಳೆಯ ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಕಾರಣವಾಗ್ತದೆ. ಈ ಎಲ್ಲ ಕಾರಣದಿಂದ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಹುದುಗಿಸಿದ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ಸೇವಿಸಬೇಕು. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪ್ಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 ಅಥವಾ 15 ಡೇಸ್ ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಶಾರ್ಟ್ ಸರ್ಕಿಟ್ ಹೋ ಬಿಜಲಿ ಪಹಲ ಬಂದ್ ಕರ್ನಾ, ಏಕ ಶೂನ್ಯ ಏಕ ಪೇ ಆಲ ಲಗಾಓ, ದಮಕಲ್ ಕೋ ಜಲ್ದಿ ಬುಲವಾಓ, ಲಿಫ್ಟ್ ನಹೀ ಸೀಡಿಯಾ ಸಜಾಓ, ಗಿಲೇ ಕಪಡೇ ಸೇ ನಾಕ್ ಮೂ ಛುಪಾಓ, ಅಗರ್ ಕಪಡೇ ಮೇ ಲಗ್ ಜಾ लुढ़क तो चल चल तू मत भाग आग लगी घबराना। तैयारी में ही समझदारी है, अनुशासित रहें, सुरक्षित रहें। एनडीएमए द्वारा जनहित में जारी। ಕೇಳಿ ಜನಪದ ಸಂಗೀತ. ಶೇಖವ ಚೆನ್ನಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಬೀಸುವ ಪದಗಳು. ಬಂಗಾರದ ಲಿಂಗದ ಕಾಯ ಸಿಂಗಾರದ ಸಿಂಗಾರ ಕೂಡಲ ಸಂಗಮನ ಕೋರಾಳಾಗ ಬಂಗಾರದ ಲಿಂಗದ ಕಾಯ ಕಲಿ ಮಾ ಕಾಕಿ ಅಲ್ಲ ದೇವರ ನೆನದೇ ಶೃಂಗಾರದ ಲಿಂಗದ ಕಾಯೆ ಶೃಂಗಾರದ ಶಿವದಾರ ಕೂಡಲ ಸಂಗಮನ ಕೋರಾಗ ಬಂಗಾರದ ಲಿಂಗದ ಕಾಯೆ ಬಂಗಾರದ ಲಿಂಗದ